ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿ ನಿಲಯದ ಈ ಸಂಜೆಯ ಪ್ರಸಾರವನ್ನ ಆರಂಭಿಸುತ್ತಿದ್ದೇವೆ. ತರಂಗಾಂತರ 490.1 ಮೀಟರ್ಗಳು, ಅಂದರೆ 612 ಕಿಲೋಹರ್ಟ್ಸ್. ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ನಾಗರತ್ನ ಮಾಡುವ ನಮಸ್ಕಾರಗಳು. ಸಮಯ 5:15 ನಮ್ಮ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ. ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ, ಬೆಳೆಗಳ ಉತ್ಪಾದನೆಯಲ್ಲಿ ನುವಾಲ್ಗೆ ದ್ರಾವಣದ ಬಳಕೆ ಮತ್ತು ಲಭ್ಯತೆ ಕುರಿತಾದ ಪ್ರಾಯೋಜಿತ ಕಾರ್ಯಕ್ರಮ. ಪ್ರಾಯೋಜಕರು ನುವಾಲ್ಗೆ ನ್ಯಾನೋಬಯೋಟಿಕ್ ಸಂಸ್ಥೆ, ಬೆಂಗಳೂರು. ನುವಾಲ್ಗೆ ದ್ರಾವಣ ರೈತರ ಕಲ್ಯಾಣ, ಎಲ್ಲ ಬೆಳೆಗಳಿಗೆ ಕೊಡಿ ನುವಾಲ್ಗೆ, ನುವಾಲ್ಗೆ, ನುವಾಲ್ಗೆ, ನುವಾಲ್ಗೆ. ಎಲ್ಲ ಬೆಳೆಗಳಿಗೆ ಬಳಸುವ ಪೋಷಕ ದ್ರಾವಣವಾದ ನುವಾಲ್ಗೆ ಬಳಕೆ ಹಾಗೂ ಲಭ್ಯತೆ ಕುರಿತ ಪ್ರಾಯೋಜಿತ ಕಾರ್ಯಕ್ರಮವಿದು. ಪ್ರಾಯೋಜಕರು ನುವಾಲ್ಗೆ ನ್ಯಾನೋಬಯೋಟೆಕ್ ಸಂಸ್ಥೆ, ಬೆಂಗಳೂರು. ನುವಾಲ್ಗೆ, ನುವಾಲ್ಗೆ, ನುವಾಲ್ಗೆ. ರೈತ ಬಾಂಧವರೇ ನಮಸ್ತೆ, ನನ್ನ ಹೆಸರು ಶ್ರೀರಾಮ್ ಎನ್ನಾರ್ ಅಂತ. ನಾನು ಹಾಸನ ತಾಲೂಕು ಗೌಡ್ಗೆರೆ ಗ್ರಾಮದಲ್ಲಿ ವಾಸ ಆಗಿರೋದು. ನಾನೀಗ ಏಲಕ್ಕಿ ಕೃಷಿ ಮಾಡ್ತಾ ಇದ್ದೀನಿ. ನಾನಿವಾಗ ನುವಾಲ್ಗೆ ಬಳಸ್ತಾ ಇರೋದ್ರಿಂದ ತುಂಬಾ ಉಪಯೋಗ ಆಗ್ತಿದೆ. ಅದು ಚಿಕ್ಕದ್ರಿಂದಾನು ನುವಾಲ್ಗೆ ಸ್ಪ್ರೇ ಕೊಡ್ತಾ ಇದೀವಿ. ತುಂಬಾ ಬೆಳವಣಿಗೆ ಕಾಣ್ತಾ ಇದೆ. ಆಗ್ಲೇ ಫಸಲಕ್ ಬಂದಿದೆ, ಆಗ್ಲೇ ಹೂ ಆಗ್ತಾ ಇರೋದ್ರಿಂದ ಇನ್ನ ಕೊಡ್ತಾ ಇದ್ದೀನಿ. ನಿನ್ ನುವಾಲ್ಗಿನ ತುಂಬಾ ಇಂಪ್ರೂವ್ ಆಗ್ತಾ ಇದೆ. ನಮ್ಮ ತಾತ, ನಮ್ಮ ತಂದೆಯವರು ಎಲ್ಲರೂ ಈ ಕೃಷಿಯಿಂದಾನೇ ಮುಂದ್ ಬರ್ತಾ ಇರೋದು. ನಾನು ಅದನ್ನೇ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀನಿ. ನಾನು ಓದನ್ನ ಮಧ್ಯದಲ್ಲೇ ನಿಲ್ಸಿ ಕೃಷಿಗ್ ಬಂದಿದ್ದೀನಿ. ನನಗೆ ನನ್ನ ತೋಟ ಅಂದ್ರೆ ತುಂಬಾ ಖುಷಿ. ನಮ್ ತಾತನ ಹೆಸರು ಶ್ರೀನಿವಾಸ ಅಯ್ಯಂಗಾರ್ ಅಂತ. ಅವರು 87 ವರ್ಷದ ತನಕ, ಅವ್ರು ಇರೋ ತನಕನು ತುಂಬಾ ಶ್ರಮ ವಹಿಸಿ ತೋಟದಲ್ಲಿ ಕೆಲಸ ಮಾಡ್ತಿದ್ರು. ನಮ್ ತಂದೆನು ಕೂಡ ರಂಗನಾಥ್ ಅಂತ ತುಂಬಾ ಕೆಲಸ ಮಾಡಿ ಮುಂದಕ್ ಬಂದಿದ್ದಾರೆ. ನನಗೂ ಇದೇ ಮುಂದುವರಿಸ್ಕೊಂಡು ಹೋಗ್ಬೇಕು ಅಂತ ಆಸೆ ಇದೆ. ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀನಿ. ನುವಾಲ್ಗೆ ಬಳಸೋದ್ರಿಂದ ತುಂಬಾ ಉಪಯೋಗ ಇದೆ. ನುವಾಲ್ಗೆನ ಎಲ್ಲಾ ಬೆಳೆಗಳಿಗೂ ಬಳಸ್ಬೋದು. ತುಂಬಾ ಉಪಯೋಗಗಳನ್ನ ನಾವಂತೂ ಕಾಣ್ತಾ ಇದೀವಿ. ಎಲ್ರು ಬಳಸಿ ಉಪಯೋಗಗಳನ್ನ ಪಡೀರಿ. ನನ್ನ ಸಂಖ್ಯೆ 6361315968. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, 6361315968. ಎಲ್ಲರಿಗೂ ನಮಸ್ಕಾರ. ಬಳಸಿ ಬಳಸಿ ನುವಾಲ್ಗೆ ಸಾಬಣ್ಣವನ್ನ, ಕಾಣಿರಿ ಹೆಚ್ಚಿನ ಇಳುವರಿಯನ್ನ, ದೂರವಿಡಿ ರೋಗ ಕೀಟಗಳನ್ನ, ಗಳಿಸಿ ಅಧಿಕ ಆದಾಯವನ್ನ. ಬಳಸಿ ಬಳಸಿ ನುವಾಲ್ಗೆ ಸಾಬಣ್ಣವನ್ನ, ಬಳಸಿ ಬಳಸಿ ನುವಾಲ್ಗೆ. ನುವಾಲ್ಗೆ ನ್ಯಾನೋ ದ್ರಾವಣವಿದುವೆ, ಪೈರುಗಳಲ್ಲಿ ಬೆಳವಣಿಗೆ ಆಗುವುದು, ಹಣವು ಉಳಿತಾಯ ವಾಗುವುದು, ಬೆಳೆಯು ಬಾಳಿಕೆ ಬರುವುದು. ಬಳಸಿ ಬಳಸಿ ನುವಾಲ್ಗೆ ದ್ರಾವಣವನ್ನು, ಬಳಸಿ ಬಳಸಿ ನುವಾಲ್ಗೆ. ಹೆಚ್ಚಿನ ಮಾಹಿತಿಗೆ ನುವಾಲ್ಗೆ ನ್ಯಾನೋ ಬಯೋಟೆಕ್ ಸಂಸ್ಥೆಯನ್ನ ಸಂಪರ್ಕಿಸಿ. ಸಂಖ್ಯೆ 8884267651. ಸಂಖ್ಯೆ ಮತ್ತೊಮ್ಮೆ 8884267651. ಮೂಟೆಗಟ್ಟಲೆ ಮೂಟೆಗಟ್ಟಲೆ ಬೇಡ ಗೊಬ್ಬರ ನೋಡಿ ಚಮತ್ಕಾರ, ಬೆಳೆಗಳಿಗೆ ಇದು ಆರೋಗ್ಯಕರ, ಪ್ರತಿದೀವಿಗೂಕರ. ಊಟಗಟ್ಟಲೆ ಬೇಡ ಗೊಬ್ಬರ ನೋಡಿ ನುವಾಲ್ಗೆ ಚಮತ್ಕಾರ. ಹೆಚ್ಚಿನ ಮಾಹಿತಿಗೆ ನ್ಯೂ ಆಲ್ಗಿ ನ್ಯಾನೋ ಬಯೋಟೆಕ್ ಸಂಸ್ಥೆಯನ್ನ ಸಂಪರ್ಕಿಸಿ. ಸಂಖ್ಯೆ 8884267651. ಸಂಖ್ಯೆ ಮತ್ತೊಮ್ಮೆ 8884267651. ಇದುವರೆಗೆ ನ್ಯೂ ಆಲ್ಗಿ ದ್ರಾವಣದ ಬಳಕೆ ಮತ್ತು ಲಭ್ಯತೆ ಕುರಿತ ಪ್ರಾಯೋಜಿತ ಕಾರ್ಯಕ್ರಮವು ಮೂಡಿಬಂತು. ಪ್ರಾಯೋಜಕರು ನ್ಯೂ ಆಲ್ಗಿ ನ್ಯಾನೋಬಯೋಟೆಕ್ ಸಂಸ್ಥೆ, ಬೆಂಗಳೂರು. ಇದುವರೆಗೂ ನ್ಯೂ ಆಲ್ಗಿ ನ್ಯಾನೋಬಯೋಟಿಕ್ ಸಂಸ್ಥೆ ಪ್ರಾಯೋಜಿತ ಬೆಳೆಗಳ ಉತ್ಪಾದನೆಯಲ್ಲಿ ನ್ಯೂ ಆಲ್ಗಿ ದ್ರಾವಣದ ಬಳಕೆ ಮತ್ತು ಲಭ್ಯತೆ ಕುರಿತಾದ ಪ್ರಾಯೋಜಿತ ಕಾರ್ಯಕ್ರಮವನ್ನ ಕೇಳಿದಿರಿ. COVID-19 ಸೋಂಕು ಹರಡುತ್ತಿರುವ ಸುದ್ದಿ ಕೇಳಿ ಸುದ್ದಿ ಓದಿ ಒತ್ತಡದಲ್ಲಿದ್ದೀರಾ? ಭಯ ಗೊಂದಲ ನಿಮ್ಮನ್ನು ಕಾಡುತ್ತಿದ್ದರೆ ಆರೋಗ್ಯ ಇಲಾಖೆಯಂತಹ ವಿಶ್ವಾಸಾರ್ಹ ಮೂಲಗಳ ಮಾಹಿತಿಯಿಂದ ಖಚಿತಪಡಿಸಿಕೊಳ್ಳಿ. ಆತಂಕಗೊಂಡರೆ ಆರೋಗ್ಯ ಕಾರ್ಯಕರ್ತರು ಆಪ್ತ ಸಮಾಲೋಚಕರನ್ನು ಸಂಪರ್ಕಿಸಿ ನಿಮ್ಮ ಮನಸ್ಸಿನ ಭಾವನೆಗಳನ್ನು ಅವರೊಂದಿಗೆ ಹಂಚಿಕೊಳ್ಳಿ, ಒತ್ತಡವನ್ನು ನಿಭಾಯಿಸಿ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. August 15 ರೈತ ಬಂಧು ಅಭಿಯಾನ. ಕೃಷಿ ತ್ಯಾಜ್ಯ ಬಳಸಿ ಕಡಿಮೆ ಖರ್ಚಿನಲ್ಲಿ ಎರೆಗೊಬ್ಬರ ತಯಾರಿಕೆಗೆ ನೆರವು. ಎರೆಹುಳು ಗೊಬ್ಬರದಿಂದ ಕೃಷಿಯಲ್ಲಿ ರಾಸಾಯನಿಕಗಳ ಬಳಕೆ ತಪ್ಪಿಸಬಹುದು. ಎರೆಹುಳು ತೊಟ್ಟಿ ನಿರ್ಮಿಸಲು 27,000 ರೂಪಾಯಿಗಳವರೆಗೆ ಸಹಾಯಧನ. ಎರೆಹುಳು ಗೊಬ್ಬರ ಬಳಸಿ ಮಣ್ಣಿನ ಫಲವತ್ತತೆ ಹೆಚ್ಚಿಸಿ ಅಧಿಕ ಇಳುವರಿ ಪಡೆಯಿರಿ. ಆಸಕ್ತರು ಇಂದೇ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯಿತಿ ಸಂಪರ್ಕಿಸಿ. ಉಚಿತ ಸಹಾಯವಾಣಿ 1800-425-8666 ಅಥವಾ ಕಾಯಕ ಮಿತ್ರ ಮೊಬೈಲ್ ಆಪ್ ಬಳಸಿ. ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಪ್ರಕಟಣೆ. ಕೃಷಿರಂಗ ಕಾರ್ಯಕ್ರಮದಲ್ಲಿ ಇನ್ನೀಗ ಕೇಳಿ ಮುಸುಕಿನ ಜೋಳದ ಬೇಸಾಯ ಕುರಿತು ಕೃಷಿ ವಿಶ್ವವಿದ್ಯಾನಿಲಯದ ಬೇಸಾಯ ಶಾಸ್ತ್ರ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಎಂಆರ್ ಆನಂದ್ ಅವರೊಂದಿಗಿನ ಸಂದರ್ಶನವನ್ನ. ನಮಸ್ಕಾರ ಡಾಕ್ಟರ್ ಆನಂದ್ ಅವರೇ. ನಮಸ್ಕಾರ ಸರ್. ಮುಸುಕಿನ ಜೋಳ ನಮ್ಮ ಮುಖ್ಯವಾದ ಒಂದು ಆಹಾರ ಧಾನ್ಯದ ಏಕದಳ ಧಾನ್ಯದ ಬೆಳೆ ಅಂತ ಹೇಳ್ಬೋದು. ಹೌದು. ಇವತ್ತು ಈ ಮುಸುಕಿನ ಜೋಳವನ್ನು ನಮ್ಮ ರೈತ ಬಾಂಧವರು ಸಾಕಷ್ಟು ಪ್ರದೇಶದಲ್ಲಿ ಬೆಳೀತಾ ಇದ್ದಾರೆ. ಹೌದು. ಏಕೆಂದರೆ ಅದಕ್ಕೆ ಬೇಡಿಕೆ ಕೂಡ ಹೆಚ್ಚಾಗಿದೆ. ವಿವಿಧ ಕೈಗಾರಿಕೆಗಳಿಗೆ ಇದು ಕಚ್ಚಾ ವಸ್ತುವಾಗಿದೆ. ಹಾಗಾಗಿ ನಮ್ಮ ರೈತ ಬಾಂಧವರಿಗೆ ಉತ್ತಮವಾದ ಬೆಲೆಯೂ ಕೂಡ ಸಿಗ್ತಾ ಇದೆ. ಖಂಡಿತ. ಮುಖ್ಯವಾಗಿ ನಮ್ಮ ರೈತ ಬಾಂಧವರು ಇದನ್ನು ವಿಶೇಷವಾದ ಆಸಕ್ತಿಯನ್ನು ಕೊಟ್ಟು ಇವತ್ತು ಬೇಸಾಯ ಮಾಡ್ತಾಯಿದ್ದಾರೆ. ಇದಕ್ಕೆ ಏನು ಕಾರಣ ಇರ್ಬೋದು ಅಂತೀರಿ? ಮುಸುಕಿನ ಜೋಳವನ್ನು ಇವತ್ತು ನಾವು ಜಾಗತಿಕ ಬೆಳೆ ಅಂತಲೇ ಹೇಳ್ಬೋದು. ಪ್ರಪಂಚದ 160 ದೇಶಗಳಲ್ಲಿ ಈ ಬೆಳೆಯನ್ನು 150 ಮಿಲಿಯನ್ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೀತಾ ಇದ್ದಾರೆ. ಇದರ ಉತ್ಪಾದನೆ ಜಾಗತಿಕವಾಗಿ ಎಷ್ಟಿದೆ ಅಂದರೆ 782 ಮಿಲಿಯನ್ ಟನ್ನಷ್ಟಿದೆ. ಇನ್ನು ನಮ್ಮ ದೇಶಕ್ಕೆ ಬಂದರೆ ಈ ಬೆಳೆಯನ್ನು ಸುಮಾರು 9.4 ಮಿಲಿಯನ್ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೀತಾ ಇದ್ದಾರೆ. ಸೊ ಇದರ ಒಂದು ಉತ್ಪಾದನೆ ಬಂದು 24.34 ಮಿಲಿಯನ್ ಟನ್ಸ್ ಅಂತ ಹೇಳ್ಬೋದು. ಆದರೆ ರಾಷ್ಟ್ರ ಮಟ್ಟದಲ್ಲಿ ಇದರ ಸರಾಸರಿ ಇಳುವರಿಯನ್ನು ತಗೊಂಡಾಗ ಬಹಳ ಕಡಿಮೆ ಇದೆ. ಅದು ಕೇವಲ 25 ಕ್ವಿಂಟಲ್. ಸಾಧಾರಣವಾಗಿ ಮುಸುಕಿನ ಜೋಳವನ್ನು ಒಂದು ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆದಾಗ ಅದಕ್ಕೆ 80-100 ಕ್ವಿಂಟಲ್ ಕೊಡೋ ಶಕ್ತಿ ಇದೆ. ಆದರೆ ಅಷ್ಟು ಬರ್ತಾ ಇಲ್ಲ. ಸೊ ಆ ಒಂದು ಹಿನ್ನೆಲೆಯಲ್ಲಿ ನಮಗೆ ಬೇಡಿಕೆ ಮತ್ತು ನಮಗೆ ಏನು ಈಗ ಬೆಳೀತಾ ಇದ್ದೀವಿ ಅದು ಸಾಕಾಗ್ತಾ ಇಲ್ಲ. ಸೊ ಹಂಗಾಗಿ ಈ ಬೆಳೆಯನ್ನು ಇತ್ತೀಚಿನ ವರ್ಷಗಳಲ್ಲಿ ರೈತರು ಹೆಚ್ಚೆಚ್ಚಾಗಿ ಬೆಳೀತಾ ಇದ್ದಾರೆ. ಇದಕ್ಕೆ ಮೂಲಭೂತವಾದ ಕಾರಣ ಅಂದರೆ ಅಧಿಕ ಇಳುವರಿ ಕೊಡೋ ತಳಿಗಳಿರ್ಬೋದು, ಮತ್ತು ಸುಲಭವಾದ ಬೇಸಾಯ ಕ್ರಮ, ಮತ್ತು ಇದರಲ್ಲಿ ಸಾಕಷ್ಟು ಯಂತ್ರಗಳು ಬಂದಿದ್ದಾವೆ. ಬಿತ್ತನೆಗಿರ್ಬೋದು, ಕಟಾವಿಗೆ ಬರೆದಿರ್ಬೋದು, ಇವೆಲ್ಲವೂ ಸಹ ಮುಸುಕಿನ ಜೋಳದ ಪ್ರದೇಶ ಹೆಚ್ಚಾಗೋದಕ್ಕೆ ಪೂರಕವಾಗಿದೆ. ಇನ್ನೊಂದು ವಿಶೇಷ ಏನಂದರೆ ನಾವು ಇವತ್ತು ನೀರಾವರಿ ಬೆಳೆಗಳ ಪ್ರದೇಶ ಕಡಿಮೆ ಆಗಿಬಿಟ್ಟಿದೆ. ಮಳೆ ಪ್ರಮಾಣ ಇರ್ಬೋದು ಅಥವಾ ನೀರಾವರಿ ಸಿಗೋದಿರ್ಬೋದು, ಇವೆಲ್ಲವೂ ಸಹ ಇವತ್ತು ಕಡಿಮೆ ಆಗೋ ಹಿನ್ನೆಲೆಯಲ್ಲಿ ಮಳೆಯಾಶ್ರಯದಲ್ಲಿ ಬಹಳ ಸುಲಭವಾಗಿ ಮತ್ತು ಒಂದು ಬೆಲೆ ಬೇಡಿಕೆ ಇರುವ ಒಂದು ಬೆಳೆ ಅಂತ ಹೇಳಿದ್ರೆ ಅದು ಮುಸುಕಿನ ಜೋಳ. ಆ ಹಿನ್ನೆಲೆಯಲ್ಲಿ ಇದನ್ನು ಈ ಇತ್ತೀಚಿನ ದಿನಗಳಲ್ಲಿ ರೈತರು ಹೆಚ್ಚು ಹೆಚ್ಚಾಗಿ ಬೆಳೀತಾ ಇದ್ದಾರೆ. ಮುಖ್ಯವಾಗಿ ಇವತ್ತು ಈ ಮುಸುಕಿನ ಜೋಳದ ಬೆಳೆಗೆ ಸಂಬಂಧಪಟ್ಟಾಗೆ ಸಾಕಷ್ಟು ಖಾಸಗಿ ಕಂಪನಿಗಳ ತಳಿಗಳಿದ್ದಾವೆ. ಹೌದು. ಆದರೆ ಕೃಷಿ ವಿಶ್ವವಿದ್ಯಾಲಯಗಳು ಶಿಫಾರಸು ಮಾಡಿರುವಂಥ, ಬಿಡುಗಡೆ ಮಾಡಿರುವಂಥ ತಳಿಗಳು ಯಾವ್ಯಾವು ಅಂತೀರಿ? ಇವತ್ತು ಮುಸುಕಿನ ಜೋಳದಲ್ಲಿ ನಾವು ತಳಿಗಳ ವಿಷಯಕ್ಕೆ ಬಂದಾಗ ಅದು ಸಾಕಷ್ಟು ನಮ್ಮ ಖಾಸಗಿ ಕಂಪ್ನಿಗಳವರೇ ಅದರಲ್ಲಿ ಹೆಚ್ಚಿನ ಒಂದು ಪಾಲನ್ನು ಪಡೆದುಕೊಂಡಿದ್ದಾರೆ ಅಂತ ಹೇಳ್ಬೋದು. ಯಾಕೆ ಅಂದರೆ

ಕಾರ್ನು ಕೂಡ ಬೆಳೆಸಿರ್ತಾರೆ, ಬೆಳೆಸಿರೋದು ಅಂತ ಹೇಳ್ಕೋಬಹುದು. ಇವೆಲ್ಲ ಏನಂದ್ರೆ ಬಹಳ ದಿವಸ ಒಳಗೆ ಕಾಯೋ ಅವಶ್ಯಕತೆ ಇಲ್ಲ, ಒಂದು 60-70 ದಿವಸದಲ್ಲಿ ನಮಗೆ ಕಟಾವಾಗಿ ಬರುತ್ತೆ, ಮತ್ತೆ ರೈತರಿಗೆ ಸುಲಭವಾಗಿ ಒಂದು ಗಳಿಕೆ ಅಥವಾ ಆದಾಯವನ್ನು ಬರೋದ್ರಿಂದ ಹೆಚ್ಚು ಹೆಚ್ಚು ಇವತ್ತು ಪ್ರಚಲಿತ ಆಗ್ತಾ ಇದೆ. ಆದ್ರೆ ಇವೆಲ್ಲವೂ ಏನಂದ್ರೆ ಕೆಲವು ಟೈಮ್ ಬೆಲೆ ಇಲ್ಲದೆ ಇರೋವಾಗ ರೈತರು ನಷ್ಟ ಅನುಭವಿಸಬೇಕಾಗುತ್ತೆ. ಆದರೆ ಈ ಮುಸುಕಿನ ಜೋಳವನ್ನು ಬೆಳೆದಾಗ ಯಾವುದೇ ಕಾರಣಕ್ಕೂ ಅದು ಬೆಲೆಯನ್ನ ಕಳೆದುಕೊಳ್ಳೋದಿಲ್ಲ, ಅದಕ್ಕೆ ಯಾವಾಗಲೂ ಸಹ ಬೇಡಿಕೆ ಇರೋದ್ರಿಂದ ಒಂದು ಪೋಲ್ಟ್ರಿ ಇಂಡಸ್ಟ್ರಿ ಇರ್ಬೋದು, ಕೋಳಿ ಇರ್ಬೋದು, ಅಥವಾ ಪಶು ಆಹಾರ ಇರ್ಬೋದು, ಎಲ್ಲದಕ್ಕೂ ಸಹ ಅದು ಬೇಡಿಕೆ ಇರೋದ್ರಿಂದ ಅಲ್ಲಿ ನಾವು ಬೆಲೆ ಬೀಳುವ ಒಂದು ಪ್ರಮೇಯ ಬರೋದಿಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳ್ಬೋದು. ರೈತ ಬಾಂಧವರೇ, ತಮಗೆ ಈ ಮುಸುಕಿನ ಜೋಳದ ಬೇಸಾಯದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯ್ತು ಅಂದ್ರೆ ಡಾಕ್ಟರ್ MR ಆನಂದ್ ಅವರನ್ನ ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸಬಹುದು. ದೂರವಾಣಿ ಸಂಖ್ಯೆ ಹೀಗಿದೆ: 9948563865. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 9948563865. ತುಂಬ ಸಂತೋಷ ಡಾಕ್ಟರ್ ಆನಂದ್ ಅವರೇ, ತಾವಿದುವರೆಗೂ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ಮುಸುಕಿನ ಜೋಳದ ಒಂದು ಸುಧಾರಿತ ಬೇಸಾಯ ಕ್ರಮಗಳ ಬಗ್ಗೆ ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದೀರ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ಆಕಾಶವಾಣಿಯವರೆಗೂ ಸಹ ಧನ್ಯವಾದಗಳು. ಮುಸುಕಿನ ಜೋಳದ ಬೇಸಾಯ ಕುರಿತು ಇದುವರೆಗೂ ಕೃಷಿ ವಿಶ್ವವಿದ್ಯಾನಿಲಯದ ಬೇಸಾಯ ಶಾಸ್ತ್ರ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ MR ಆನಂದ್ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಆಕಾಶವಾಣಿ ನಮ್ಮ ನಿಲಯದಿಂದ ಇನ್ನು ಮುಂದೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಆರು ಗಂಟೆ 6:30 ಅವಲೋಕನ. 6:51 ಸ್ವಾತಂತ್ರ್ಯ ಅಮೃತ ಮಹೋತ್ಸವ ಸಂದರ್ಭದಲ್ಲಿ ದೇಶಭಕ್ತಿ ಗೀತೆ. 7:00 ಹಾಯಿದೋಣಿ ಚಿತ್ರಗೀತೆಗಳ ಕಾರ್ಯಕ್ರಮ. 7:45 ವಿಧಾನಮಂಡಲದಲ್ಲಿ ಇಂದು ರಾತ್ರಿ 9:00 ಚಿತ್ರಗೀತೆಗಳು. 9:30 ರಾಷ್ಟ್ರೀಯ ರೂಪಕ ಕಾರ್ಯಕ್ರಮ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ. 10:00 ಕೇಂದ್ರ ಶಿಕ್ಷಣ ಯೋಜನಾ ಘಟಕ ಪ್ರಸ್ತುತಪಡಿಸುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮ ಕೂಡ